ಬಹುಶಃ ಕೃಷಿ ಕ್ಷೇತ್ರವೂ ಕೂಡ ಇದಕ್ಕೆ ಹೊರತಲ್ಲ. ಈ ಮಾರ್ಗದರ್ಶನ ಎನ್ನುವಂತಹದ್ದು ಕೃಷಿಗೆ ಎಷ್ಟು ಅಗತ್ಯ ಹಾಗೂ ಕೃಷಿಯಲ್ಲಿ ಹೊಸತನವನ್ನು ಹೇಗೆ ಕಂಡುಕೊಳ್ಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಕೇಶವ ಪಡ್ಕಿ ಅವರೇ. ನಮಸ್ಕಾರ. ತಾವು ರೇಡಿಯೋ ಕೇಳುವವರು, ಹೇಗನ್ನಿಸ್ತಾ ಇದೆ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ? ರೇಡಿಯೋ ಕಾರ್ಯಕ್ರಮ ಒಳ್ಳೇದೇ, ನಾನು ಬೆಳಿಗ್ಗೆ ರೇಡಿಯೋ ಕೇಳ್ತೇನೆ, ನಿಮ್ಮ ಕೆಲವು ಸಂದರ್ಶನಗಳು ಒಳ್ಳೇದಿರ್ತದೆ. ಮೊದಲಿನ ಕಾಲದಿಂದ ರೇಡಿಯೋ ಇತ್ತು ನಮ್ಮಲ್ಲಿ, ಈಗಲೂ ಇದೆ. ಈಗ ಟಿ ವಿ ಬಂದ ಮೇಲೆ ಸ್ವಲ್ಪ ರೇಡಿಯೋ ಹಿಂದೆ ಹೋಗಿದೆ ಅದು, ಆದರೆ ಕೆಲವರು ಇರ್ಬೋದು ಕೇಳುವವರು. ಈಗ ಬೇರೆ ಬೇರೆ ಕೃಷಿಕರ ಸಂದರ್ಶನವನ್ನೆಲ್ಲ ಪ್ರಸಾರ ಮಾಡ್ತೀವಿ ಅಲ್ಲ, ಅದು ನಿಮಗೇನಾದರೂ ಮಾರ್ಗದರ್ಶನ ನೀಡ್ತಾ ಇದೆಯಾ? ಸ್ವಲ್ಪ ಮಾರ್ಗದರ್ಶನ ನೀಡಿದೆ ಅದರಲ್ಲಿ. ಕೇಶವ ಪಡುಕೆಯವರೇ, ಸುಮಾರು 5 ದಶಕಗಳಿಂದ ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಂಥವರು, ಈ 5 ದಶಕಗಳ ಒಂದು ಸ್ಥಿತ್ಯಂತರ ಅಥವಾ ಬದಲಾವಣೆಯನ್ನು ಹೇಗೆ ನೀವು ಗುರುತಿಸ್ತೀರಿ? ಬದಲಾವಣೆ ಅಂತ ಹೇಳಿದ್ರೆ, ನಾವು ಕೃಷಿಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಈಗ ಇಂಥ ಕೆಲವು ಆಧುನಿಕ ವಿಚಾರಗಳು ಅಥವಾ ನಮಗೆ ಅನುಭವಗಳು ಎಲ್ಲ ಕಡಿಮೆ ಇತ್ತು. ಆಗ ನಮಗೆ ರೇಡಿಯೋಗಳಿಂದ ಮತ್ತು ಕೃಷಿ ಇಲಾಖೆಯಿಂದ ಇವರ ಅನುಮತಿಯನ್ನು ಕೇಳಿ ನಾವು ಕೆಲವು ಕೃಷಿಗಳನ್ನು ಮಾಡ್ತಿದ್ದೆವು. ಆದರೆ ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದರೆ, ನಮ್ಮಿಂದ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಮನಸ್ಸಿಗೆ ಆದಾಗ ನಾನು ನನ್ನ ಮಗನಿಗೆ ಎಲ್ಲ ಹೇಳಿದೆ, ನೀನು ಇನ್ನು ಮುಂದೆ ಅದನ್ನು ಮುಂದಿಸ್ಕೊಂಡು ಹೋಗು ಅಂತೇಳಿ. ಹಾಗೆ ಈಗ ಮೊದಲಿಗಿಂತ ನಮಗೆ ಒಂದು 2 ಪಟ್ಟು ಜಾಸ್ತಿ ಕೃಷಿ ಉತ್ಪತ್ತಿ ಬರ್ತಾ ಉಂಟು ಅವನ ಶ್ರಮದಿಂದ. ಈಗ 5 ದಶಕಗಳಲ್ಲಿ ಕೃಷಿ ವಿಧಾನದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಕೃಷಿ ವಿಧಾನದಲ್ಲಿ ಬದಲಾವಣೆಗಳು ಅಂತ ಹೇಳಿದರೆ, ಈಗ ಮೊದಲು ನಾವು ತೋಟಕ್ಕೆ ನೀರು ಕಟ್ತಾ ಇದ್ದೆವು, ಈಗ ಎಲ್ಲ ಸ್ಪ್ರಿಂಕ್ಲರ್ ಹಾಕಿದ್ದಾನೆ, ಪಂಪು ಬೋರ್ವೆಲ್ ಎಲ್ಲ ಮಾಡಿದೆ. ಕೆರೆ ಆಡಳಿತದಲ್ಲಿ ಬರೀ ಕಣಿಯಲ್ಲಿ ಮಾಡಿ ನೀರು ಬೀಳ್ತಾ ಇದ್ದೆ. ಆಗ ನನ್ನ ಹತ್ರ ಕೆಲವು ಸಮಸ್ಯೆಗಳಿದ್ದ ಕಾರಣ ನನಗೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ನಾವು ಬೋರ್ವೆಲ್ ತೆಗೆದಿದೆ, ಆಮೇಲೆ ಸ್ಪ್ರಿಂಕ್ಲರ್ ಹಾಕಿದೆ, ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಇದೆ ಆಗ್ತಾ ಉಂಟು. ಈಗ ವಾತಾವರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಇದೆ, ಕಾಡು ಎಲ್ಲ ಸ್ವಲ್ಪ ಕಡಿಮೆಯಾಗಿದೆ ಅಂತ ಹೇಳುವುದನ್ನು ನಾವು ಕೇಳ್ತೀವಿ. ಜೊತೆಗೆ ಈ ಮಳೆ ಬರುವಂತಹ ಒಂದು ಪ್ರಮಾಣವೂ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ವರ್ಷ ವರ್ಷಕ್ಕೂ ಕೂಡ. ನೀವು ಈ ಬದಲಾವಣೆಯನ್ನೆಲ್ಲ ಹೇಗೆ ದಾಖಲಿಸ್ತೀರಿ? ಅಲ್ಲ, ನಮ್ಮದ್ರಲ್ಲಿದೆ, ನಾವು ಕುದುರೆಮುಖ ವನ್ಯಜೀವಿ ವಿಭಾಗ ಉಂಟಲ್ಲ, ಅದರ ಪಕ್ಕದಲ್ಲೇ ಇರೋದು ನಾವು. ಅದು ಮಲವಂತಿ ಗ್ರಾಮ, ನಮ್ಮದು ಮಿತ್ತಭಾಗ, ಅಲ್ಲಿ ಹತ್ತಿರದಲ್ಲಿ ಇರೋದು. ನೀವು ಹೇಳಿದಾಗೆ ಅಲ್ಲಿ ಬರೇ ಈಗ ನೋಡಲಿಕ್ಕೆ ಮಾತ್ರ ಹಸಿರು ಕಾಣ್ತಿದ್ವಿ, ನಾ ಮುದ್ದಿನಷ್ಟು ಮರಗಳು ಅದು ಇದೆಲ್ಲ ಏನಿಲ್ಲ. ಅದಂತೇಳಿ ಮಳೆ ಬರ್ತಾ ಉಂಟು ನಮ್ಮಲ್ಲಿ. ಈಗ ಒಂದು 2-3 ವರ್ಷ 2019 ಕಂಡಾಬಟ್ಟೆ ಮಳೆ ಬಂದು ಕಂಡಾಬಟ್ಟೆ ಅವಾಂತರಗಳು ಆಗಿದೆ, ಭೂ ಎಲ್ಲ ಕಂಡಾಬಿಟ್ಟು ಹೋಗಿದೆ. ಸಂಕರ್ ಬ್ರಿಡ್ಜಸ್ಗಳು, ಅಣೆಕಟ್ಟು ಅದು ಹೋದದಿದೆ, ಮಳೆ ಇಲ್ಲ ಅಂತೇಳಿ. ಈಗ ಈಗ ಸಹ ಮಳೆ ಬರ್ತಾ ಉಂಟು. ಈಗ ಮಂಗಳೂರಿಂದ ಜಾಸ್ತಿ ನಮ್ಮಲ್ಲಿ ಮಳೆ ಬರ್ತಾ ಉಂಟು. ಈಗ ಈಗ ಒಂದು ವಾರದಿಂದ ಕಂಡಾಬಟ್ಟೆ ಮಳೆ ಬರ್ತಾ ಉಂಟು. ಒಂದು ತಿಂಗಳಿನಲ್ಲಿ ಬರಬೇಕಾದ ಮಳೆ ಒಂದು ವಾರದಲ್ಲಿ ಬರ್ತಾ ಉಂಟು. ಹೌದು, ಅದು ಒಳ್ಳೇದಲ್ಲ, ಅದಲ್ಲ ಹೌದು. ಆದರೆ ಒಂದು ಅದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬರುವುದಿಲ್ಲ, ಸಣ್ಣ ಪ್ರಮಾಣದಲ್ಲಿ ಬರ್ತಾ ಉಂಟು. ಹಾಗಾಗಿ ಈ ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೆ ಅದು ಭೂಮಿಗೆ ಇಂಗುತ್ತದೆ ಅಂತೇಳಿ ಒಂದು ಹಿಂದಿನವರು ಹೇಳ್ತಿದ್ರು. ಆದರೆ ಈ ಸತಿ ಜೋರು ಇದಿಲ್ಲ, ಎಲ್ಲ ಆಟಿ ತಿಂಗಳಿನಲ್ಲಿ ಬರುವ ಮಳೆ ಇಂಗುವುದಕ್ಕಿಂತ ಹರಿಯೋದು ಜಾಸ್ತಿ. ಹೌದು ಹೌದು, ಆಟಿ. ಕಿರಣ್ ಪಡ್ಕೆಯವರೇ ಹೇಳಿ, ನೀವು 15 ವರ್ಷದಿಂದ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ, ನೀವು ಕೃಷಿಗೆ ಕಾಲಿಟ್ಟ ಸಂದರ್ಭದಲ್ಲಿ ಹೇಗಿತ್ತು ನಿಮ್ಮ ಒಂದು ಕೃಷಿ ಪರಿಸ್ಥಿತಿ? ಆಗ ಭಾರಿ ಕಷ್ಟ ಇತ್ತು ನಮಗೆ. ಏನೇನು ಕಷ್ಟ ಇತ್ತು? ಯಾಕೆಂದರೆ ನಮಗೆ ಕೆಲಸದ ಆಳಿದ್ದು ಭಾರಿ ಕಷ್ಟ ಇತ್ತು. ಆಮೇಲೆ ಅಪ್ಪ ಹೇಳಿದಾಗೆ ಈ ನೀರು ಮೇಲೆ ನಾವು ನೇತ್ರಾವತಿಗೆ ಅಡ್ಡ ಕಟ್ಟಿ ಅಲ್ಲಿಂದ ಬಿಟ್ಟುಕೊಂಡು ಬರಬೇಕು 2.5 ಕಿಲೋಮೀಟರಿಂದ. ದಾರಿ ಕಡಿದಾದ ದಾರಿ, ಭಾರಿ ಕಷ್ಟ ಇತ್ತು ನಮ್ಗೆ. ಅದಕ್ಕೆ ನಾನು ಅಪ್ಪನಲ್ಲಿ ಮಾತಾಡಿ ಒಂದು ಕೆರೆ ತೆಗೆದೇವು ನಾವು. ಕೆರೆ ತೆಗೆದು ಅದಕ್ಕೆ ಒಂದು ಪಂಪ್ ಹಾಕಿ ಸ್ಪ್ರಿಂಕ್ಲರ್ ಹಾಕಿದೆ. ಅದು ನಮಗೆ ನೀರು ಕಮ್ಮಿ ಆಯಿತು ತೋಟ ಜಾಸ್ತಿ ಆಗುವಾಗ. ಆಮೇಲೆ ಬೋರ್ವೆಲ್ ಹೊಡೆದು ಈಗ ಸ್ಪ್ರಿಂಕ್ಲರ್ ಎಲ್ಲ ಕಡೆ ಮಾಡಿದ್ದೇನೆ. ಮೊದಲಿಂದ ಉತ್ತಮವಾಗಿ ಉಂಟು ಈಗ. ಈಗ ಅಪ್ಪ ಇಲ್ಲ, ನಾನೇ ಅದನ್ನು ನೋಡ್ಕೊಳ್ಳದೆ ಇರೋದು. ಪರ ಮಾರ್ಗದರ್ಶನ ಅಂತೂ ಇದೆ ನಿಮಗೆ? ಇದೆ ಇದೆ. ಆದರೆ 15 ದಿವಸಕ್ಕೊಮ್ಮೆ ನೀರು ಕೊಡೋದು ನಾನು. ಒಂದು ಲೈನಲ್ಲಿ ಕೊಟ್ಟರೆ ಒಂದು 6 ಗಂಟೆ ನೀರು ಕೊಡ್ತೇನೆ ಒಂದು ಲೈನಿಗೆ. ಹಾಗೆ ರೊಟೇಷನ್ ಆಗ್ತಾ ಇರ್ತದೆ. ಮತ್ತು ವಿದ್ಯುತ್ತು ನಮಗೆ ಅಲ್ಲಿ ಭಾರಿ ಸಮಸ್ಯೆ. ವೋಲ್ಟೇಜ್ ಇಲ್ಲ. ಹೌದು, ಅದು ಬೇಸಿಗೆಯಲ್ಲಿ ಈ ಸಲ 280 ವೋಲ್ಟ್ ಬರ್ತಾ ಇತ್ತು. ಯಾವಾಗಲೂ ಒಳ್ಳೆ ಇತ್ತು, ಕಳೆದ ವರ್ಷ ಎಲ್ಲ ಒಳ್ಳೇದಿತ್ತು, ಈ ಸಲ ಭಾರಿ. ಯಾಕೆಂದರೆ ಪಂಪ್ಗಳು ಜಾಸ್ತಿ ಆಯಿತು, ತೋಟಗಳು ಗುಡ್ಡೆ ಗಾಡು ಎಲ್ಲ ಕಡಿದು. 500 ರೂಪಾಯಿ ಅಡಿಕೆಗೆ ರೇಟ್, 500 ರೂಪಾಯಿ ಉಂಟು. ಆದರೂ ಅಲ್ಲ, ಅದುವೇ ಕಾರಣ ಅಂತ ಇರ್ಬೋದು ಇರ್ಬೋದು. ಯಾಕೆಂದರೆ ರಬ್ಬರ್ ಎಲ್ಲ ಕಡಿದು ಈಗ ಎಲ್ಲರೂ ತೋಟ ಮಾಡಿದ್ದಾರೆ. ಹಾಗೆ ನೀರು ಜಾಸ್ತಿ ಬೇಕು, ವಿದ್ಯುತ್ತು ಜಾಸ್ತಿ ಬೇಕು. ಈಗ ನಿಮ್ಮ ದೃಷ್ಟಿಯಲ್ಲಿ ಅಡಿಕೆ ಅಲ್ಲ, ನಿಮ್ಮ ದೃಷ್ಟಿಯಲ್ಲಿ ಅಡಿಕೆಗೆ ಎಷ್ಟು ನೀರು ಒಳ್ಳೇದು, ಎಷ್ಟು ಕೊಟ್ಟರೆ ಒಳ್ಳೇದು? ಅಲ್ಲದೆ ಈಗ 6 ಗಂಟೆ ನೀರು ಕೊಟ್ಟರೆ ಅಂದರೆ 1 ಸೆಂಟಿಮೀಟರ್ ಮಳೆ ಬರೆದಷ್ಟು ಆಗ್ತದಂತೆ. ಯಾರು ಹೇಳಿದ ನೆನಪು ನನಗೆ ಸರಿ. ಹಾಗೆ ನಾನು ಆರು ಆರು ಗಂಟೆ ಒಂದೊಂದು ಲೈನಲ್ಲಿ ಕೊಡ್ತೇನೆ ನೀರು. ಒಂದು ಸಾರಿ ಆರು ಗಂಟೆ ನೀರು ಬಿಟ್ಟರೆ ಮತ್ತೆ 15 ದಿವಸ ಬಿಡೋದಿಲ್ಲ. ಹಾಗೆ ನನ್ನ ಸಿಸ್ಟಮ್ ನಾನು ಹಾಗೆ ಬಿಡುದು. ಮೊದಲು ತೋಡಲ್ಲಿ ಬಂದ ನೀರನ್ನು ನಾವು ತೋಟಕ್ಕೆ ಇಂಗಿಸಿ ಫುಲ್ ಬರ್ತಿತ್ತು, ಇಷ್ಟಿಷ್ಟು ಲೆಕ್ಕ ಇಲ್ಲ ಅದಕ್ಕೆ. ಅದು ವಾರ ವಾರ ಕಟ್ತಿದ್ದು ನಮ್ಮ ಗಂಟೆ ಪ್ರಕಾರ ನೀರು. ಅದು ಈಗ ಸ್ಪಿಕ್ಟರ್ ಆದ ಮೇಲೆ ಅದೇ ಆರು ಆರು ಗಂಟೆ ಕೊಡ್ತೇನೆ. ಅದು ರೊಟೇಷನ್ ಆಗ್ತಾ ಇರ್ತದೆ ರಾತ್ರಿ ಹಗಲು. ಹಾಗೆ ಮಾರ್ಚಿಂದ ಅದೇ ಜನವರಿಯಿಂದ ಸಾಧಾರಣ ಮೇವರೆಗೆ. ಈ ಸಲ ಮಾತ್ರ ಮಾರ್ಚಿಯಲ್ಲಿ ಎಂಡ್ ಮಾಡಿದೆ. ಮಾರ್ಚಿಯಲ್ಲಿ ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಎರಡು ಮೂರು ತಿಂಗಳು ನೀರು ಕೊಟ್ಟರೆ ಸಾಕು ನೀವು? ಅಲ್ಲ, ಈ ಸಲ ಮಾತ್ರ ಮಳೆ ಬಂದ ಕಾರಣ, ಇಲ್ಲಾದ್ರೆ ಮೇವರೆಗೆ ನೀರು ಕೊಡಬೇಕು. ಹಾಗೆ ಒಂದು ತುಳುವಿನಲ್ಲಿ ಒಂದು ಉಂಟು ಕೃತಿಕೆ ನಕ್ಷತ್ರ ಅಂತ, ಅದರಲ್ಲಿ ನೀರು ಕೊಡಬಾರ್ದು ಅಂತ ಉಂಟು. ಮೃತಿಕೆ ಕೃತಿಕೆ ಕೃತಿಕೆ ಯಾಕೆಂದ್ರೆ ಅಂತ ಹುಳ ಎಲ್ಲಾದು ಸಾಯ್ತದೆ ಅಂತ ಲೆಕ್ಕ, ಕೆಳಗೆ ಹೋಗ್ತದೆ ಅಂತ. ನೀರು ಕೊಟ್ಟರೆ ಮೇಲೆ ಮೇಲೆ ಬರ್ತದೆ ಅಂತ ಹಿಂದಿನವ್ರದ್ದು, ಅಪ್ಪ ಹೇಳಿದ್ದೆ ಅಥವಾ ಅಜ್ಜಿ ಹೇಳಿದ್ ನಾನು. ಈಗ ಅತ್ಯಾಧುನಿಕ ಸ್ಪ್ರೇಯರ್ ತಂದಿದ್ದೇನೆ ಅಡಿಕೆ ಸ್ಪ್ರೇ ಮಾಡಲಿಕ್ಕೆ. ಅಲ್ಲ, ಮನುಷ್ಯ ಹೋಗಿ ಆದರೂ ನಾವು ಪೆಟ್ರೋಲ್ ಮಿಷನ್ ಸ್ಟಾರ್ಟ್ ಮಾಡಿದರೆ ಸ್ಪ್ರೇ ಆಗ್ತದೆ. ಅಂದ್ರೆ ಮರ ಹತ್ತು ಹತ್ತಲೇಬೇಕು. ಅಲ್ಲ, ಈಗ ಬಂದಿದೆ ಅಂತ ಫೈಬರ್ ದೋಣಿ ಅಂತ. ಹೌದು, ಅದು ನಾನು ನೋಡ್ಲಿಲ್ಲ, ಅದು ಏನೋ ಸಕ್ಸಸ್ ಇಲ್ಲ ಅಂತ ಹೇಳಿದ್ರು. ಶೇಕ್ ಆಗ್ತದೆ, ಶೇಕ್ ಆಗ್ತದೆ ಅಂತ. ಅದು ಫೈಬರ್ ಆವತ್ತು ಮೊನ್ನೆ ನಮ್ಮ ಊರಿಗೆ ಬಂದಿತ್ತು. ಅದು ಮೇಲೆ ಹತ್ತಿದ್ದು ಹೋಗುವಾಗ ಅದು ಮೇಲೆ ಸರಿ ನಿಲ್ಲುದಿಲ್ಲ. ಮೇಲೆ ಹತ್ತುವುದೇ ಬಿಡಲ್ಲ, ನೆಲದಿಂದ. ಅಲ್ಲ ಅಲ್ಲ, ಆ ಇದು ಮೇಲೆ ಅದು ಪೈಪು ಸ್ಟೆಪ್ ಸ್ಟೆಪ್ ಮೇಲೆ ಮಾಡುವಾಗ ಈ ಇಲ್ಲಿಂದ ಪ್ರೆಷರ್ನಲ್ಲಿ ನೀರು ಹೋಗುವಾಗ ಮದ್ದು ಹೋಗುವಾಗ ಅದು ಅಲ್ಲಿ ನಮ್ಮ ಸ್ಟ್ಯಾಂಡರ್ಡ್. ಯಾಕಂತ ಹೇಳಿದರೆ ಈ ಅಡಿಕೆ ಮರಕ್ಕೆ ಮೇಲಿಂದ ಸ್ಪ್ರೇ ಆಗಬೇಕು, ಕೆಳಗೆ ಅಡಿಕೆ ಗೊನೆಗೆ ಕೆಳಗಿಂದ ಸ್ಪ್ರೇ ಆಗಬೇಕು. ಎರಡು ಕಡೆಯಿಂದ ಸ್ಪ್ರೇ ಕರೆಕ್ಟ್ ಆದರೆ ಮಾತ್ರ ರೋಗ ಬರುವುದಿಲ್ಲ, ಇಲ್ಲದ್ರೆ ರೋಗ ಬಂದೇ ಬರ್ತದೆ. ಇದು ಸ್ಟಡಿ ನಿಲ್ಲುವುದಿಲ್ಲ, ಅಂತ ಈತ ಅಲ್ಲಾಡ್ತಾ ಇರ್ತದೆ. ಅದರಿಂದ ಈಗ ನಮ್ಮಲ್ಲಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ವಿ, ಮಗ ದೊಡ್ಡ ಪಂಪ್ ತಂದಿದ್ದಾನೆ, ಈಗ ಸಣ್ಣ ಪೆಟ್ರೋಲ್ ಅದು, ಅದಕ್ಕೆ ಟ್ಯೂಬ್ ಉದ್ದ ತಂದಿದ್ದಾನೆ. ಅದು ಒಂದು ಕಡೆ ಡ್ರಮ್ನಲ್ಲಿ ರೆಡಿ ಮಾಡಿ ಇಟ್ಟುಬಿಟ್ಟರೆ ನಮ್ಗೆ ಎಷ್ಟೋ ಅಡಿಕೆ ಮರಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಉದ್ದಕ್ಕೆ. ಹಾಗೆ ಒಂದು ನಮ್ಮ ಇಡೀ ತೋಟದಲ್ಲಿ ಒಂದು ಎರಡು ಮೂರು ಕಡೆಗೆ ಸೆಟ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಇದರಿಂದ ಅದು ಒಳ್ಳೇದು, ಹತ್ತು ಹಾಕೋದೊಳ್ಳೆ. ಯಾಕಂತ ಹೇಳಿದ್ರೆ ಅದು ಕರೆಕ್ಟ್ ಅದಕ್ಕೆ ಹೋಗಿ ಕೂತೊಳ್ತದೆ, ಮದ್ದು ಕೆಳಗಿಂದ ಮತ್ತು ಮೇಲಿಂದ ಸಿಂಪರಣೆ ಆಗ್ತದೆ. ಹಾಗಾಗಿ ಅದು ನಮಗೆ ಅನುಕೂಲ ಆಗಿದೆ. ಅದು ಹೇಳಿ, ಮೊದಲು ಗಟರ್ ಪಂಪ್ ಅಂತ ಇತ್ತು. ಹೌದು, ಹೀಗೆ ಕೈಯಲ್ಲಿ ಪಂಪ್ ಓಡಿ ಗಟರ್ ಪಂಪ್. ಈಗ ಅತ್ಯಾಧುನಿಕ ಬಂದಿದೆ. ಹೌದು, ಅದು ಒಳ್ಳೆ ಸ್ಪ್ರೇ ಆಗ್ತದೆ. ಅದಕ್ಕೆ ನಮ್ಮ ನಾನು ನೋಡಿದ್ದೇನೆ, ಅದರಲ್ಲಿ ಒಳ್ಳೆ ಅಡಿಕೆ ಹೋಗಿ ಚಂದಾಗಿ ಸ್ಪ್ರೇ ಆಗ್ತದೆ. ಅದು ಮೊದಲನೇ ಪಂಪು, ಅದಕ್ಕೆ ಒಬ್ಬ ಬೇಕು ಜನ. ಹೌದು, ಹಾಗೆ ಶೇಕಡ ಒಂದರ ಬೋರ್ಡು ತಯಾರಿ ಮಾಡಬೇಕು ಅಂತ ಹೇಳ್ತೀವಿ, ನೀವು ತಯಾರಿಸುವಂಥ ವಿಧಾನ ಹೇಗೆ? ನಾನು ಎರಡೂವರೆ ಕೆ ಜಿ ಬೋರ್ಡು ದ್ರಾವಣ, ಕಾಪರ್ ಸಲ್ಫೇಟ್, ಕಾಪರ್ ಸಲ್ಫೇಟ್, ಮೂರು ಕೆ ಜಿ ಸುಣ್ಣ. ಎರಡೂವರೆ ಕಾಪರ್ ಸಲ್ಫೇಟು, ಮೂರು ಕೆ ಜಿ ಸುಣ್ಣ ಅಷ್ಟೇ. ಸುಣ್ಣ ಪೌಡ್ರ್ ಉಪಯೋಗಿಸ್ತೀರಾ? ಇಲ್ಲ, ಚಿಪ್ಪು ಸುಣ್ಣ. ಚಿಪ್ಪು ಸುಣ್ಣ ಯಾಕೆ? ಅದು ಅದು ಒಳ್ಳೇದು ಅಂತ ನಮ್ಮ ಮುಂದಿನ ಕಾಲದಿಂದ ಅದನ್ನೇ ಯೂಸ್ ಮಾಡಿದ್ದು. ಪೌಡರ್ ಇಷ್ಟರಲ್ಲಿ ಹಾಕಲಿಲ್ಲ ನಾವು, ಹಾಕಿ ಒಮ್ಮೆ ರೋಗವೂ ಬಂತು ನಮ್ಮ ತೋಟಗಳಿಗೆ, ಕೊಳೆ ರೋಗ. ಅದಕ್ಕೆ ಈಗ ಅದನ್ನೇ ಯೂಸ್ ಮಾಡ್ತಾ ಇದ್ದೆವು. ಈಗ ಬೋರ್ಡೋ ದ್ರಾವಣ ತಯಾರಿ ಆದ ನಂತರ ಏನಾದರೂ ದಿಢೀರ್ ಮಳೆ ಬಂದರೆ ಏನು ಮಾಡ್ತೀರಿ? ಅಲ್ಲ, ನಾವು ಮಳೆ ಬಂದರೆ ಸ್ಪ್ರೇ ಕೊಡುವುದಿಲ್ಲ, ನಿಲ್ಲಿಸ್ತೇವೆ ಅದನ್ನು. ಈಗ ಅದು ಮರುದಿವಸ ಉಪಯೋಗಿಸ್ಬೋದು, ಅದನ್ನು ಉಪಯೋಗಿಸ್ಬೋದು. ಬೆಲ್ಲ ಏನಾದ್ರೂ ಬೆಲ್ಲ ಹಾಕಿ ಉಪಯೋಗಿಸ್ಬೋದು. ಬೆಲ್ಲ ಹಾಕಿದರೆ ಅನುಕೂಲ ಆಗ್ತದೆ. ಯಾಕೆಂದರೆ ಮಳೆ ಬಂದರೆ ಒಂದು ಗಂಟೆ ಮಳೆ ಬಿಟ್ಟರೆ ಮತ್ತೆ ಸ್ಪ್ರೇ ಕೊಡ್ಬೋದು. ಅದಕ್ಕೆ 20 ನಿಮಿಷ ಮಳೆ ಹೋದರೆ ಅದು ಅಡಿಕೆ ಹಿಡ್ಕೊಳ್ತದೆ, ಏನು ತೊಂದರೆ, ರೋಗ ಬರೋದಿಲ್ಲ. ಆಮೇಲೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳಿತೀರಿ? ತೆಂಗು, ಬಾಳೆ, ಈಗ ಹೊಸದಾಗಿ ಏಲಕ್ಕಿ, ಜಾಯಿಕಾಯಿ, ಓಹೊ, ಅದು ಒಂದು ಬೆಳಿಬೇಕು ಅಂತ ಇದ್ದೇನೆ. ಈಗ ಮಾಡಲಿಲ್ಲ, ಈ ವರ್ಷ ಮಾಡಬೇಕು ಅಂತ ಇದ್ದೇನೆ. ಕೇಶವ ಪಡ್ಕೆಯವರು ಹೇಳಬೇಕು, ಈಗ ನಿಮ್ಮ ತೋಟದ ಸುತ್ತಮುತ್ತ ಸಾಕಷ್ಟು ಕಾಡು ಇರುವಂತಹ ಒಂದು ಪ್ರದೇಶ ಇದು, ಈ ಕಾಡು ಪ್ರಾಣಿಗಳ ಹಾವಳಿ ಹೇಗಿದೆ ನಿಮ್ಮಲ್ಲಿ? ನಿಜವಾಗಿ ಹೇಳಬೇಕಾದ್ರೆ ನಮ್ಮಲ್ಲಿ ಇಷ್ಟವರೆಗೆ ಕಾಡು ಪ್ರಾಣಿಗಳು ಉಪದ್ರ ಆಗಲಿಲ್ಲ. ಕಾರಣ ಏನಿರ್ಬೋದು ಗೊತ್ತಿಲ್ಲ. ಆದರೆ ಈಗ ಮಂಗ ಕೂಡ ನಮ್ಮಲ್ಲಿ ಇಷ್ಟವರೆಗೆ ಬರಲಿಲ್ಲ. ಒಂದು ಸಲ ಮಂಗ ಬಂದಿತ್ತು, ಅದನ್ನು ಏನೋ ಮಾಡಿ ಓಡಿಸಿದ ಮೇಲೆ ಇಷ್ಟವರೆಗೆ ನಮ್ಮಲ್ಲಿ ಮಂಗನ ಹಾವಳಿಗಳಿಲ್ಲ. ಈಗ ನಮ್ಮಲ್ಲಿ ಅಂತೇಳಿಲ್ಲ, ನಮ್ಮ ಸಾಧಾರಣ ನಮ್ಮ ಊರಿನಲ್ಲಿ ಎಲ್ಲಿ ಅಷ್ಟು ಪ್ರಾಣಿಗಳದ್ದು ಹಾವನ್ನು ಇಲ್ಲ. ಒಂದೊಂದು ಸಲ ಆನೆ ಬಂದು ಹೋಗಿದೆ ಮೊನ್ನೆ, ಅದರಿಂದಾಗಿ ನಮಗೇನು ತೊಂದರೆ ಮಾಡಲಿಲ್ಲ, ಅದರ ದಾರಿಯಲ್ಲಿ ಅದು ಹೋಗಿದೆ ಸೀದಾ. ಆದರೆ ಪ್ರಾಣಿಗಳು ನಿಜವಾಗಿ ನಾವು ಸುಳ್ಳು ಹೇಳಬಾರ್ದು, ಪ್ರಾಣಿಗಳದ್ದು ನಮಗೆ ಉಪದ್ರ ಇಲ್ಲ. ನಮ್ಮ ನಾವು ನೌಕರ ಸುಮ್ಮ ಮನೆಗಳಿಗೆ ನಾವು ಆಗ್ಲಿಕ್ಕೆ ಕಾಡು ಹತ್ತಿರವೇ ಇದೆ. ಏನಾದರೂ ಒಂದು ಬಲವಾದ ಕಾರಣ ಇರಬೇಕು ಇದಕ್ಕೆ, ಏನಂತ ಗೊತ್ತಿಲ್ಲ. ಆಮೇಲೆ ಈಗ ನೀರಾವರಿ ಬಗ್ಗೆ ನಾವು ಮಾತನಾಡಿದ್ವಿ, ಜೊತೆಗೆ ಈ ಕೊಳೆ ರೋಗದ ನಿರ್ವಹಣೆ ಬಗ್ಗೆ ಕೂಡ ನೀವು ಹೇಳಿದ್ರಿ, ಶೇಕಡ ಒಂದರ ಬೋರ್ಡು ದ್ರಾವಣ ಸಿಂಪರಣೆ ಮಾಡಬೇಕು ಅಂತ ಹೇಳಿ. ಈ ಕಾಳು ಮೆಣಸಿನಲ್ಲಿ ಹೆಚ್ಚು ಮಳೆ ಬೀಳುವುದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಬರೋದಿಲ್ವಾ? ಕಾಳು ಮೆಣಸು ಸಮಸ್ಯೆ ಬರ್ತದೆ, ಅದು ಕೊಳ್ತು ಹೋಗುವ. ಹೌದು, ಇದೆ ಸೊರಗೆ. ಯಾವುದು ಸೊರಗ ರೋಗ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ಒಂದು 5-6 ವರ್ಷದ ಹಿಂದೆ ನಟ್ಟಿದ್ದೇನೆ, ಈ ಸಲ ಇಲ್ಲ ಇಲ್ಲ, ಅದು ಬಳ್ಳಿ ಎಲ್ಲ ಸೊರಗ ರೋಗದಲ್ಲಿ ಕಟ್ ಆಗಿ ಹೋಗಿದೆ. ಹೀಗೆ ಬಾರಿ ಈ ಸಲ 3 ಕೆಜಿ ಸಿಕ್ಕಿದ್ದು ನಮಗೆ, 80 ಕೆಜಿ ಕಾಳುಮೆಣಸು ಆಗ್ತಿತ್ತು, 3 ಕೆಜಿ ಸಿಕ್ಕಿದೆ. ಎಲ್ಲ ಬಳ್ಳಿ ಹೋಗಿದೆ, ಯಾವ ಔಷಧಿ ಸಿಂಪಡಣೆ ಅಂತ ಗೊತ್ತಿಲ್ಲ ನನಗೆ. ನಾನು ಯಾರು ಕೇಳಲಿಲ್ಲ, ಕೃಷಿ ಅಧಿಕಾರಿಗಳು ಕೇಳಿದ್ರೆ ಹೇಳ್ಬೋದು ಅವರು, ಅವ್ರು ಹೇಳಿದ ಮದ್ದು ಕೆಲವು ಆಗುದಿಲ್ಲ ಅದಕ್ಕೆ. ಓಹೋ, ಮತ್ತೆ ಯಾವ್ದಾಗಬೇಕು? ಅಲ್ಲ, ಯಾವ ಮದ್ದು ನನಗೆ ಇನ್ನು ನಾನೇ ಅದನ್ನು ಪರಿಶೀಲನೆ ಮಾಡಬೇಕು. ಅಡಿಕೆಯಲ್ಲಿ ಯಾವ ತಳಿ ಇದೆ? ಅಡಿಕೆ ವಿಟ್ಲ ಅಂತ ಇದೆ, ಅಂದ್ರೆ ಸಾಂಪ್ರದಾಯಿಕ ತಳಿ ಅದು ಒಂದು. ಮತ್ತೆ ನಮ್ದು ಊರಿದ್ದೆ, ಊರಿನ ತಳಿ ಅದು. ಆಮೇಲೆ ಸೈಗಾನ್ ಅಂತ ಇದೆ. ಹೌದು. ಆಮೇಲೆ ಲೇಟೆಸ್ಟ್ ಆಗಿ ಒಂದು 600 ಗಿಡ ಮಂಗಾಳ ಅಂತ ನೆಟ್ಟಿದ್ದೇನೆ, ಅದು ಫಸಲು ಬರಲಿಲ್ಲ, ಅದು ಇನ್ನು ಬರಬೇಕಷ್ಟೆ. ಏನು ವ್ಯತ್ಯಾಸ ಕಾಣ್ತದೆ ಸೈಗಾನು, ವಿಟ್ಲ ಮತ್ತು ಈ ಸಿಪಲ ಮಂಗಳದಲ್ಲಿ? ನಮ್ಮ ಲೋಕಲ್ ಅಡಿಕೆ ಕೆಜಿ ತೂಕ ಜಾಸ್ತಿ ಬರ್ತದೆ. ಅದು 1 ಕಿಲೋ ಅಡಿಕೆ ಆಗಲಿಕ್ಕೆ ಎಷ್ಟು ಅಡಿಕೆ ಬೇಕು? ಸೈಗಾನ್ ಆದರೆ ಒಂದು 100 ಬೇಕು, ವಿಟ್ಲ ಆದರೆ ಒಂದು 125 ಬೇಕಾಗ್ತದೆ. 125 ನಮ್ಮ ಸೈಡ್. ಮಂಗಳ ಆದರೆ ಇನ್ನೂ ಜಾಸ್ತಿ ಬೇಕು, ಅದು ಸ್ವಲ್ಪ ದೊಡ್ಡದು, ಹಗುರ ಬೊಂಡು ಜಾಸ್ತಿ ಇರ್ತದೆ ಒಳಗೆ. ಈಗ ಸಾಮಾನ್ಯವಾಗಿ 9 ಫೀಟ್ ಅಂತರದಲ್ಲಿ ಅಡಿಕೆ ನೆಡುವಂತಹದ್ದು, ನೀವು ಏನಾದರೂ ಮಂಗಳಕ್ಕಾಗುವಾಗ ಹತ್ತಿರ ಮಾಡ್ಕೊಂಡಿದ್ರೆ? ನಾವು ಗುಡ್ಡೆ ಆದ ಕಾರಣ ಬಿಸಿಲು ತಾಪ ಜಾಸ್ತಿಗೆ 8-8 ಇಟ್ಟಿದೆ ನಾವು, ಇಲ್ಲದೆ ಸಾಮಾನ್ಯವಾಗಿ 9-9 ಇಡುದು ಅದು. ಹೌದು, ನಾವು 8-8 ಮಾಡಿದ್ದೇವೆ, ಯಾಕೆಂದರೆ ಅದು ಬಿಸಿಲಿನ ಕಾರಣಕ್ಕಾಗಿ. ಆಮೇಲೆ ಈಗ ಅಂತರ ಬೆಳೆಯಾಗಿ ಕೊಕ್ಕೋ ಹಾಕ್ಕೊಂಡಿದ್ರೆ? ಕೊಕ್ಕೋ ಹಾಕಲಿಲ್ಲ, ಇದು ಬಾಳೆ ನಟಿ ನೇಂದ್ರ ಅಂತ ಕಳೆದ ವರ್ಷ. ಆದರೂ ಮಂಗ ಕೈ ಹಾಕುವುದಿಲ್ಲ? ಇಲ್ಲ, ಹಂದಿ ಇತ್ತು, ಅದು ಹಂದಿ ಇದು ಪದ್ರೆ ಇತ್ತು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ದೇನೆ, ಅದು ಬರಲಿಲ್ಲ. ಆಮೇಲೆ ಈಗ ನೇಂದ್ರ ಆಗುವುದು ಅಥವಾ ವಿಶೇಷವಾಗಿ ನೇಂದ್ರ ಬಾಳೆಗೆ ಹೆಚ್ಚು ಬಿಸಿಲು ಬೇಕು ಅಂತ ಹೇಳ್ತಾರಲ್ಲ, ಅದು ಬಿಸಿಲಲ್ಲಿ ನಟ್ಟದ್ದು ನಾನು ಪ್ರತ್ಯೇಕವಾಗಿ. ಹೌದು ಅಲ್ಲ, ಹೌದು. ಹೊಸ ನಾನು ಜಾಗ ಮಾಡಿದ 600 ಗಿಡದ ಮಧ್ಯೆ ಅಡಿಕೆ ಗಿಡದಲ್ಲಿ ಮರ ಎಲ್ಲ ತೆಗೆದು ಬಿಸಿಲೇ ಇರುವುದು ಅಲ್ಲಿ, ಅಲ್ಲಿ ನಟ್ಟದ್ದು ಒಳ್ಳೆ ಇಳುವರಿ ಸಿಕ್ಕಿದೆ ನನಗೆ. ಆದ್ರೆ ಕೊರೋನಾ ಕಾರಣದಿಂದ ಅದು ಸ್ವಲ್ಪ ಬೆಲೆ ಕುಸಿತ ಅದಕ್ಕೆ. ಹೌದು, ಇಲ್ಲಾದ್ರೆ ಒಳ್ಳೆ ಬೆಲೆ ಇತ್ತು ಅದಕ್ಕೂ. ಒಂದು ಮೊದಲು ಒಂದು 5 ವರ್ಷದಿಂದ 50-60 ರೂಪಾಯಿ ಕೆಜಿಗೆ ಇತ್ತಂತೆ, ನನಗೆ 30 ರೂಪಾಯಿ ಆಗಿ ಸಿಕ್ಕಿದೆ ಕೆಜಿಗೆ. ಹಾಗೆ ಕೇಶವ ಪಡ್ಕೆಯವರು, ನೀವು ಹೇಳಿ ಈಗ ಸಾಂಪ್ರದಾಯಿಕವಾಗಿ ಹಟ್ಟಿಯನ್ನು ಮಾಡಿ ಒಂದಷ್ಟು ಹಸುಗಳನ್ನು ಸಾಕೊಂಡು ನೀವು ಗೊಬ್ಬರವನ್ನು ಕೊಡ್ತಾ ಇದ್ದವರು, ಈಗ ಯಾವ ರೀತಿ ಬದಲಾವಣೆ ಆಗಿದೆ? ಅಲ್ಲ, ಈಗ ಸರ್ಕಾರಿ ಗೊಬ್ಬರ ಎಲ್ಲ ತುಂಬ ಬಂದಿದೆ. ಬಂದಿದೆ, ಹೌದು, ಅದರಿಂದ ಕೊಡ್ತಾ ಇದೆ. ಆದರೆ ನಮ್ಮಲ್ಲಿ ಇವತ್ತು ಕೂಡ ಜಾನುವಾರು ಉಂಟು ನಮ್ಮ ಹತ್ರ. ಎಷ್ಟುಂಟು ಇವಾಗ? ಈಗ ನಮ್ಮಲ್ಲಿ ಒಂದು 6 ಜಾನುವಾರು ಇದೆ. ಅದು ನಿಮ್ಮ ಇದಲ್ಲ, ಹೊಸ ತಾಳಿ ಅಲ್ಲ, ಅಳತೆ ಮಲ್ನಾಡ್ ಗಿಡ. ನಮ್ಮ ಲೋಕಲ್ ಹೇಳ್ತಾರೆ, ಅದೇ ನಾವು ಹಾಲು ಎಲ್ಲ ಕುಡಿದ ಅದರದ್ದೇ ಅದು. ಈಗ ಜರ್ಸಿ ಗೀಸಿ ಎಲ್ಲ ನಾವು ತಗೊಂಡ್ಬರಲಿಲ್ಲ, ನನ್ನ ಮಗನಿಗೆ ಅದು ಆಗುವುದೂ ಇಲ್ಲ, ಹಾಗಾಗಿ ಅದನ್ನೇ ನಾವು ಮುಂದುವರಿಸಿಕೊಂಡಾಗ ನಾವು ಗೊಬ್ಬರ ಎಲ್ಲ ಹಾಕ್ತಾ ಇದ್ದೇವೆ ತೋಟಕ್ಕೆ. ಈ ಜಾನುವಾರು ಇದ್ದ ಕಾರಣ ಗೊಬ್ಬರ ಮಾಡ್ಲಿಕ್ಕೆ ಆಗ್ತದೆ, ಗೊಬ್ಬರದೊಟ್ಟಿಗೆ ಸ್ವಲ್ಪ ಸರ್ಕಾರಿ ಗೊಬ್ಬರವನ್ನು ಹಾಕ್ತದೆ. ಹೌದು, ಕಿರಣ್ ಅವರು ಹೇಳಿಗ, ಈ 5-6 ಹಸುಗಳನ್ನು ಇಟ್ಟುಕೊಂಡು ಇಡೀ ತೋಟಕ್ಕೆ ಗೊಬ್ಬರ ಪೂರೈಸಲಿಕ್ಕೆ ಆಗ್ತದ? ಇಲ್ಲ, ಆಗುದಿಲ್ಲ, ಆಗುದಿಲ್ಲ. ಅದಕ್ಕೆ ನಾವು ಸಾವಯವ ಕೆಲವು ಗೊಬ್ಬರಗಳನ್ನು ಹಾಕ್ತೇನೆ ನಾನು, ಈ ಕೈಬೇವಿನ ಹಿಂಡಿ ಅಂತದ್ದೆಲ್ಲ ಹಾಕ್ತೇನೆ. ಯಾವ ಸಮಯದಲ್ಲಿ ಹಾಕುದು ಕೈಬೇವಿನ ಹಿಂಡಿ? ಅಲ್ಲ, ಇನ್ನು ನಾನು ಈಗ ಜುಲೈ ಆಗೋ ಸೆಪ್ಟೆಂಬರಲ್ಲಿ ಹಾಕ್ತೇವೆ ನಾವು ತೋಟಗಳಿಗೆ. ಈಗ ರಾಸಾಯನಿಕ ಗೊಬ್ಬರ ಹಾಕೋದಿದ್ರೆ ಹೊಸ ಆ ಟೈಮಲ್ಲಿ ಎಷ್ಟು ಹಾಕ್ತೀರಿ? ಅದೊಂದು ಒಂದು ಗಿಡ ಪ್ರಮಾಣ ನೋಡಿಕೊಂಡು ಎತ್ತರ. ಈಗ ಫಸಲು ಬರುವಂಥ ಒಂದು ಗಿಡ ಆದರೆ ಒಂದು 400 ಗ್ರಾಮ್ 400 ಗ್ರಾಮ್ ತೆಂಗಿನ ಮರಕ್ಕಾದರೆ 1.5 ಕೆಜಿ ಹಾಕಬೇಕು. ಅಂದರೆ ಈಗ ಗೊಬ್ಬರವನ್ನು ಪ್ರತ್ಯೇಕವಾಗಿ ತಗೊಂಡ್ಬಂದು ಮಿಶ್ರ ಮಾಡ್ತಿರೋ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರವನ್ನು ತರ್ತೀರಾ? ಅಲ್ಲ ಅಲ್ಲ, ನಮ್ಮ ಹಟ್ಟಿ ಗೊಬ್ಬರ ಇರ್ತದೆ, ಇಲ್ಲದಕ್ಕೆ ಕೈಬೇವಿನ ಹಿಂಡಿ ಅಥವಾ ರಾಸಾಯನಿಕ ಗೊಬ್ಬರ ಸುಣ್ಣ. ಕೋಳಿ ಗೊಬ್ಬರ, ಆಡಿನ ಗೊಬ್ಬರ, ಆ ಗೊಬ್ಬರ ನಾನು ಹಾಕೋದಿಲ್ಲ. ಯಾಕೆ ಬೇಡ? ಅಲ್ಲ, ನಮ್ಮ ತೋಟದೊಳಗೆ ಸ್ವಲ್ಪ ಹಾಕಲಿಕ್ಕೆ ಅದು ಒಂದು ಈ ದೈವಗಳು ಮತ್ತು ನಾಗ ಎಲ್ಲ ಇದೆ, ಅದಕ್ಕಾಗಿ ನಾವು ಕೋಳಿ ಗೊಬ್ಬರ ಆಗೋದಿಲ್ಲ. ಆಮೇಲೆ ಈಗ ನಿಮ್ಮ ಮಣ್ಣು ಹೆಚ್ಚು ಮರಳಿರುವಂಥ ಒಂದು ಪ್ರದೇಶ ಅಂತ ಹೇಳಿದ್ರಿ, ಇಲ್ಲಿ ನೀರು ಹಿಡಿದಿಟ್ಕೊಳ್ಳುವಂಥ ಗುಣವೂ ಕೂಡ ಕಡಿಮೆ, ಇದನ್ನು ಸುಧಾರಿಸುವುದಕ್ಕೆ ಏನು ಮಾಡ್ತೀರಿ? ಅಲ್ಲ, ಮೊದಲು ಅದೇ ನಮ್ಮ ನೇತ್ರ ಆಚೆ ಹೇಳಿದೆ ಅಲ್ಲ, ಆ ನೀರಿತ್ತು. ಹೌದು, ಈಗ ಸ್ಪ್ರಿಂಕ್ಲರ್ ಹಾಕಿದ ಮೇಲೆ ನಮಗೆ ನೀರಿದ್ದು ಏನು ಪ್ರಾಬ್ಲಮ್ ಇಲ್ಲ, ಅದು ಹಿಡಿದಿಟ್ಟುಕೊಳ್ತದೆ. ಮೊದಲು ಅದು ಇಲ್ಲ, ಅದು ಹೋಗ್ತಿತ್ತು. ಅದು ಆಮೇಲೆ ಕೆಳಗೆ ನಮ್ಮದು ನೇತ್ರಾಜಿ ಹೊಳೆ ಇದೆ ಅಲ್ಲಿ. ಹೌದು, ನಮ್ಮದು ಜಾಗ ಎತ್ತರ, ಅದು ನೀರು ಸ್ವಲ್ಪ ಹೋಗ್ತದೆ, ಆದರೆ ತೋಟಕ್ಕೆ ಏನು ತೊಂದರೆ ಇಲ್ಲ ನಮ್ಗೆ. ಈಗ ಅಡಿಕೆಯ ಸೋಗೆ ಆಗ್ಬೋದು, ಹಾಳೆ ಆಗ್ಬೋದು, ತೆಂಗಿನ ಮಡ್ಲಾಗ್ಬೋದು, ಇಂಥದ್ದನ್ನೆಲ್ಲ ಈಗ ಕೃಷಿ ತ್ಯಾಜ್ಯವನ್ನು ಮರುಬಳಕೆ ಹೇಗೆ ಮಾಡ್ತೀರಿ? ಅದನ್ನು ಗೊಬ್ಬರ ಗುಂಡಿ ಮಾಡಿದ್ದೇನೆ ನಾನು, ಸ್ವಲ್ಪ ಹೇಳಿ ಅದ್ರ ಬಗ್ಗೆ. ಗೊಬ್ಬರ ಗುಂಡಿ ಮಾಡಿ ಅದಕ್ಕೆ 1 ಲೇಯರ್ ಗೊಬ್ಬರ ಹಾಕೋದು, 1 ಲೇಯರ್ ಸೋಗೆ ಹಾಕೋದು, ಅದೇ ತ್ಯಾಜ್ಯಗಳನ್ನು ಹಾಗೆ ಮಾಡ್ತಾ ಇದ್ದೇನೆ. ಅದು ಒಂದು 3 ತಿಂಗಳು ಬಿಡ್ತೇವೆ. ಅದಕ್ಕೆ ಏನಾದ್ರು ಹಾಕ್ಲಿಕ್ಕೆ ಉಂಟ ಬೇರೆ? ಸುಣ್ಣ ಹಾಕ್ಬೋದು ಬೇಕಾದ್ರೆ ಸುಣ್ಣ. ಅದು ಬೇರೆ ಹಾಕುದಿಲ್ಲ, ಬೇರೆ ರಾಕ್ ಫಾಸ್ಫೇಟ್ ಅಂತ ಅದು ಇಲ್ಲ, ಸುಣ್ಣ ಹಾಕ್ತೇವೆ. ಅದು ಚೆನ್ನಾಗಿ ಒಂದು 3 ತಿಂಗಳಾಗ ಗೊಬ್ಬರ ಆಗ್ತದೆ, ಎರೆಹುಳು ಗೊಬ್ಬರ ಆಗಿರ್ತದೆ. ಓಹೋ, ಹಟ್ಟಿ ಗೊಬ್ಬರ ಮಿಕ್ಸ್ ಮಾಡುವಾಗ ಅದೊಂದು ಇದೆ ನನ್ನಲ್ಲಿ. ಒಂದು 3 ವರ್ಷದಿಂದ ಮಾಡ್ತಾ ಇದ್ದೆ ಅದು. ಅದು ಎಲ್ಲ ತೋಟಗಳಿಗೆ ನಮಗೆ ಸಾಕಾಗೋದಿಲ್ಲ, ಅದಕ್ಕೆ ನಾನು ಮಿಶ್ರ ತಳಿ ಹಸು ಸಾಕೋದಿಲ್ಲ. ಮಲೆನಾಡು ಗಿಡ್ಡ ಇದೆ ನಮ್ಮಲ್ಲಿ, ಮೊದಲು ಒಂದು 70 ದನ ಇತ್ತು ನಮ್ಮಲ್ಲಿ ಅಜ್ಜಿ ಇರುವ ಕಾಲ. ಅದೀಗ ಸಾಕಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕಾಗಿ ಒಂದು 5-6 ಹಸು ಇಷ್ಟೆ. ಕೇಶವ ಪಡ್ಕೆಯವರು, ನೀವು ಹೇಳೀಗ 50-60 ಹಸುಗಳಿದ್ದ ಕಾಲದಲ್ಲಿ ನೀವು ಕೃಷಿ ಮಾಡ್ತಾ ಇದ್ದಂಥವರು, ಈ ಅನುಭವನ ಹೇಳಿ. ಅಲ್ಲ, ದೊಡ್ಡ ಕೃಷಿ ಮಾಡುವಾಗ ಅಂದರೆ ನಾನು ಅಲ್ಲಿಗೆ 1979 ಹೋದದ್ದು. ನನ್ನ ಒರಿಜಿನಲ್ ಊರು ಬೆಳ್ತಂಗಡಿ. ಬೆಳ್ತಂಗಡಿ ನಾನು ಅಲ್ಲಿಗೆ ಮದುವೆ ಆದಿ ಅಲ್ಲಿ ಹೋಗಿದ್ದು. ಅಲ್ಲಿ ಅವರ ಇದು ಈಗ ನಾವು ಇರುವಂತಹ ಸ್ಥಳ ನನ್ನ ಧರ್ಮಪತ್ನಿಯದು. ಹಾಗೆ ಅವರು ಅತ್ತೆಯವರು ನೋಡ್ತಿದ್ರು ಅದನ್ನು, ನನ್ನಿಂದ ಅದಾಗಲಿಲ್ಲ. ನಾನು ಆಚರಣೆ ಸ್ವಲ್ಪ ಕಮ್ಮಿ ಮಾಡಿದೆ, ನಾನು ಕಮ್ಮಿ ಮಾಡಿ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟೇ ಮಾಡಿದೆ. ಯಾಕಂದರೆ ಅದೊಂದು ದಿವಸ ಗುಡ್ಡೆಗೆ ಕರ್ಕೊಂಡು ಹೋಗಿ ಬರಲಿಕ್ಕೆ ಜನ ಸಹ ಇಲ್ಲದಂತಾಯಿತು ಆ ಸಂದರ್ಭದಲ್ಲಿ. ಮತ್ತೆ ಹಿಂದಿಗೆ ಅದಕ್ಕೆ ರೇಟ್ ಎಲ್ಲ ತುಂಬ ಏರ್ತಾ ಶುರು ಆಯಿತು. ಆಮೇಲೆ ಸ್ವಲ್ಪ ಕಮ್ಮಿ ಮಾಡಿ ಅದೇ ಈಗ ನಾವೊಂದು 5-6 ಅಂದರೆ ಒಂದು 10-15 ಇತ್ತು. ಈಗ 6 ನಿಲ್ಸಿದೆ, ಯಾಕಂದ್ರೆ ಹಾಕಬೇಕಲ್ಲ, ಸಾಕದಿದ್ರೆ ಆಗ್ತದೆ. ಈ ಗುಡ್ಡೆಗೆ ಹೋದ ಹಸುವನ್ನು ಹುಲಿಯೋ ಚಿರತೆಯೋ ತಗೊಂಡು ಹೋಗಿದ್ದೀಯಾ, ಕತೆ ಇದೆಯಾ ಅದು? ಏನಾಗಿದೆ ಅಂತ ಹೇಳಿದ್ರೆ, ನೀವು ಆಗ ಕೇಳಿದ್ರೆ ನಾನು ಹೇಳಿಲ್ಲ, ಅಲ್ಲಿ ನಮ್ಮಲ್ಲಿ ಒಂದು ಮಲೆ ಕರ್ಲೊಟ್ಟಿ ದೈವ ಅಂತ ಉಂಟು. ಅದು ಭಾರಿ ಪವರ್ಫುಲ್ ದೈವ, ಸಂರಕ್ಷಣೆ ಮಾಡ್ತಾರೆ. ಅದಕ್ಕೊಂದು ಬೆತ್ತ ಮತ್ತು ಇದು ನಾವು ಅಲ್ಲಿ ಕಲ್ಲತ್ತ ಇಟ್ಟು ಅದು ತುಳಿನಲ್ಲಿ ಹೇಳಿದ್ರೆ ಆಯ್ತು, ನಿನ್ನ ಮೇಪಾದ ಇಲ್ಲ ಕಳಪಡು ಅಂತ ಹೇಳಿದ್ರೆ ಸಾಕು, ಅದು ಎಲ್ಲ ಇಡೀ ಜಾಗದ ಸುರಕ್ಷಣೆ ಮಾಡ್ತದೆ. ಒಳ್ಳೆ ಭೂತ ಅದು. ನಮ್ಮ ಅಕ್ಕಪಕ್ಕದವರು ಸಹ ಅದನ್ನೇ ಅವಲಂಬಿಸಿಕೊಂಡಿದ್ದಾರೆ. ಆ ಭೂತದಿಂದಾಗಿ ನಮಗೆ ಇಷ್ಟವರೆಗೆ ಯಾವ ಕಾಡು ಪ್ರಾಣಿಗಳ ಹಾವಳಿಯಿಲ್ಲ, ದೇವತೆಯಲ್ಲಿಲ್ಲ. ಆಮೇಲೆ ಈಗ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಅನುಭವದ ಬಗ್ಗೆ ಹೇಳಿ ಕಿರಣ್ ಅವರೇ. ಮಾರುಕಟ್ಟೆ ಅಂದರೆ ನನಗೆ ಅವರು ತೋಟ ಬಿಟ್ಟು ಕೊಡುವಾಗ 15 ವರ್ಷ ಹಿಂದೆ, ಹೌದು, ಆಗ ಇದ್ದದ್ದು 50 ರೂಪಾಯಿ ಕೆ ಜಿ ಅಡಿಕೆ. ಹೌದು, ಈಗ ಅದು ಹಂತ ಹಂತವಾಗಿ ಅದು ಏರ್ತಾ ಹೋಗಿದೆ, ಈಗ 500 ರೂಪಾಯಿ ಮೇಲೆ ಹೋಗಿದೆ ಈಗ. ಆದರೆ ಅಡಿಕೆ ಗುಣಮಟ್ಟ ಒಳ್ಳೇದಿಲ್ಲ ಈ ಸಲ. ಓ, ಯಾಕೆ? ಯಾಕೆಂದರೆ 1 ಕ್ವಿಂಟಾಲ್ ಅಂದರೆ 100 ಕೆ ಜಿ ಅಡಿಕೆ ಸುಲಿದ್ರೆ 30 ಕೆ ಜಿ ಅದರಲ್ಲಿ ವೇಸ್ಟ್ ಅಡಿಕೆ ಚಾಲಿ ಅಡಿಕೆ ಇದೆ. ಕೋಕಾ ಪಟ್ರ ಅಂತದ್ದೆಲ್ಲ ಹೋಗ್ತದೆ. ಯಾಕಂದ್ರೆ ವಾತಾವರಣ ಇದರಲ್ಲಿ ಬಿಸಿಲು ಏರುಪೇರು ಆಗುತ್ತದೆ. ಮಾರ್ಚ್ ಏಪ್ರಿಲ್ ಬಿಸಿಲು ಜಾಸ್ತಿ ನಮ್ಮಲ್ಲಿ. ಮತ್ತೊಂದು ಹೇಳ್ತಾರೆ, ಸುಣ್ಣ ಜಾಸ್ತಿ ಹಾಕಿದ್ರೆ ಅಡಿಕೆ ಒಡೆಯುವುದು ಜಾಸ್ತಿ ಬಿಸಿಲಿಗೆ. ನಾನು ಹಿರಿಯರು ಹೇಳುದು ಗೊತ್ತಿಲ್ಲ ನಮಗೆ. ಹಾಗೆ ಮಾರುಕಟ್ಟೆ ಅಂದ್ರೆ ತೆಂಗಿನಕಾಯಿಗೆ ಈಗ 20 ರೂಪಾಯಿ ಇತ್ತು, ಈಗ 25 ಇದೆ ಕೆಜಿಗೆ. ಒಂದು ಅದೇ ಒಂದು 3 ತಿಂಗಳಿಂದ 20 ರೂಪಾಯಿ ಇತ್ತು, ಈಗ 25 ಆಗಿದೆ. ಆದರೆ ಅದರಲ್ಲಿ ಏನು ನಮಗೆ ಅಷ್ಟು ಲಾಭ ಅಂತ ಏನಿಲ್ಲ. ಅದು ತೆಗೆಯುವವನಿಗೆ ಸುಲಿಯುವವನಿಗೆ ಅದರಲ್ಲೇ ಹೋಗ್ತದೆ, ಸಿಪ್ಪೆ ಲಾಭ. ಅಡಿಕೆಯನ್ನು ಹಳತಿಗಿಡುವ ವಿಧಾನ ಹೇಗೆ? ಅಲ್ಲ, ಹಳತಿಗಂದರೆ ಮೊದಲಿನವರು ಈ ಸೆಣಬು ಗೋಡಿ, ಅದೇ ಗೋಣಿಚೀಲ, ಗೋಣಿಚೀಲ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿ ಅಟ್ಟದಲ್ಲಿ ಇಡ್ತಿದ್ರಂತೆ. ಈಗ ಪ್ಲಾಸ್ಟಿಕ್ಗೆ ಗೋಡಿ ಬಂದಿದೆ, ಅದಕ್ಕೂ ಪ್ಲಾಸ್ಟಿಕ್ ಕವರ್ ಹಾಕಿ ಒಂದು ಮಾಡಿ ಇಡುವುದು. ಸುಲಿದಲ್ಲ, ಇಡೀ ಅದು ಆ ಟೈಮಿಗೆ ಸುಲಿದು ಮಾರಾಟ ಮಾಡೋದು. ಕೆಲವು ಅದಕ್ಕೆ ಏನಾದರೂ ಬಂದಿದೆ ಅಂತ ಈಗ ಅತ್ಯಾಧುನಿಕ ಟ್ಯಾಬ್ಲೆಟ್ಗಳು. ಹೌದು, ಅದು ನಾನು ಪ್ರಯೋಗ ಮಾಡಲಿಲ್ಲ. ಆಮೇಲೆ ಈಗ ಅಡಿಕೆಯನ್ನು ಒಣಗಿಸುವುದು ಮಳೆಗಾಲದಲ್ಲಿ ಒಂದು ಸವಾಲು. ಇದಕ್ಕೆ ಏನು ವ್ಯವಸ್ಥೆ ಮಾಡಿ? ಸೋಲಾರ್ ಅಂತ ಬಂದಿದೆ ಈಗ, ಅದನ್ನು ಮಾಡಿದೆ. ಅದರಲ್ಲಿ ಸಾಮಾನ್ಯವಾಗಿ ಒಣಗ್ತದೆ, ಬಾರಿ ಒಳ್ಳೇದು ಅಂತಲ್ಲ. ನೆಲಕ್ಕೆ ಏನಾದರೂ ಚಪ್ಪಡಿ ಹಾಸು ಅಥವಾ ಏನಾದರೂ ಕಾಂಕ್ರೀಟ್ ಮಾಡಿದ್ರೆ? ಟ್ಯಾರಿಸ್ ಇದೆ, ಟ್ಯಾರಿಸ್ ಮೇಲೆ, ಅದರ ಮೇಲೆ ಮಾಡಿದೆ. ಈಗ ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ನೆಲದಲ್ಲಿ ಒಣಗಿಸ್ತಾ ಇದ್ರಲ್ಲ, ಬಿಸಿಲಿಗೆ ಒಣಗಿಸ್ತಾ ಇದ್ರಲ್ಲ, ಆ ವಿಧಾನಕ್ಕೂ ಈ ಟೆರೆಸ್ ಮೇಲೆ ಒಣಗಿಸುವುದಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಹೌದು. ಏನು ವ್ಯತ್ಯಾಸ? ನೆಲದಲ್ಲಿ ಹಾಕಿದ ಅಡಿಕೆ ಒಡೆಯುವುದು ಕಮ್ಮಿ, ಟ್ಯಾರಿಸಲ್ಲಿ ದಿವಸಾಗಲೂ ಮಜ್ಬೇಕು, ದಿವಸ ಮಗಚಬೇಕು. ನೆಲದಲ್ಲಿ ಆದರೆ ಅಷ್ಟು ಮಜ್ಬೇಕು ಅಂತ ಇಲ್ಲ, ಮಣ್ಣಿನ ತೇವಾಂಶದಲ್ಲಿ ಅದು ಒಳ್ಳೆ ಕ್ವಾಲಿಟಿ ಅಡಿಕೆ ಬರ್ತಿತ್ತು. ಈಗ ವಾರಕ್ಕೊಂದ್ಸರಿ ಆದರೂ ಮಗಚಬೇಕು? ಹೌದು, ನೆಲದಲ್ಲಿ. ನೆಲದಲ್ಲಿ ಇದು ಡೈಲಿ ಮಗಿಸ್ಬೇಕು. ಓಹೋ, ಅಡಿಗೆ ಟರ್ಪಲ್ ಎಲ್ಲ ಹಾಕ್ತಾರಲ್ಲ? ಅಲ್ಲ, ಟರ್ಪಲ್ ಹಾಕಿದ ವಿಧಾನ ನಾನು ಮಾಡಲಿಲ್ಲ, ಹಾಕ್ತಾರಂತೆ, ಅದೇನು ಅಷ್ಟು ಸಕ್ಸಸ್ ಅಲ್ಲ ಅದು. ನೆಲದಲ್ಲಿ ಒಣಗಿದಕ್ಕೂ ಟರ್ಪಲಲ್ಲಿ ಒಣಗಲ್ಲ, ಟೆರೆಸ್ ಮೇಲೆಯೂ ಕೂಡ ನೇರವಾಗಿ ಟೆರೆಸ್ ಹಾಕುವುದ್ರ ಬದಲು ಅಡಿಗೆ ಟರ್ಪಲ್ ಹಾಕಿ ಟ್ಯಾರಿಸ್ ಏನಾದರೂ ತೊಂದರೆ ಆಗಬಹುದು ಅಂತ ಉದ್ದೇಶಕ್ಕೆ ಟರ್ಪಲ್ ಹಾಕ್ತಾರೆ ಅಷ್ಟೇ, ಮತ್ತೇನು ಅಡಿಕೆ ಇದು ಒತ್ತಲ್ಲ. ಅಲ್ಲ, ಅಡಿಯಿಂದಲೂ ಕೂಡ ಬಿಸಿ ಜಾಸ್ತಿ ಬರಬಾರ್ದು, ಒಡೆದು ಹೋಗ್ತದೆ ಅಂತ? ಅಲ್ಲ ಹೌದು, ಅಲ್ಲ ಮೇಲಿನ ಬಿಸಿಲು ಅದು ನೋಡಿ, ಈಗ ಸಂಜೆಯವರೆಗೆ ಬಿಸಿಲಿದ್ರು ರಾತ್ರಿ ಬಿಸಿ ಇರ್ತದೆ. ಹೌದು, ಅದಕ್ಕೆ ದಿವಸ ಆಗುವ ಅದನ್ನು ಇದೆ, ರೊಟೇಷನ್ ಮಾಡ್ತಾ ಇದ್ರೆ ಅದು ಒಳ್ಳೆ ಕ್ವಾಲಿಟಿ ಅಡಿಕೆ ಬರ್ತದೆ. ಮೊದಲು ಅಂದರೆ ಅಂಗಳದಲ್ಲಿ ಅದಕ್ಕೆ 40 ಬಿಸಿಲು, ಒಂದನೇ ಕೊಯ್ಲು ಅಂದರೆ 40-45 ಬಿಸಿಲು ಬೇಕು. ಅದು ಜಾಗ ನೋಡಿಕೊಂಡು ಬಿಸಿಲು ಜಾಸ್ತಿ ಇದ್ರೆ 40 ಸಾಕು, ಆಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ 35 ಹಾಗೆ. ಮೂರನೇ ಕೊಯ್ಲು ಆಗುವಾಗ ಅದಕ್ಕೆ ಬಿಸಿಲು ಕಮ್ಮಿ, 35 ಬಿಸಿಲು ಸಾಕು, ಇಲ್ಲಾಂದ್ರೆ ಒಡಿತದೆ. ಬಿಸಿಲು ಅಂದರೆ ಮಾರ್ಚ್ ನಂತರ ರೈಸು 35-37 ಡಿಗ್ರಿ ವರೆಗೆ ಹೋಗ್ತದೆ ನಮ್ಮಲ್ಲಿ ಕುದುರೆಮುಖ ಹತ್ತಿರ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆ ಬಗ್ಗೆ ಪ್ರಸ್ತಾಪ ಮಾಡುವಾಗ ಹೇಳಿರಿ, ನೀವು ಬಾಳೆಯನ್ನು ಬೆಳೀತಾ ಇದ್ರಿ, ಜೊತೆಗೆ ಈಗ ಲವಂಗ ಜಾಯಿಕಾಯಿಯನ್ನು ಕೂಡ ಬೆಳೆಯುವ ಒಂದು ಉದ್ದೇಶ ಇದೆ ಅಂತ ಹೇಳಿ, ಇದರ ಬಗ್ಗೆ ಹೇಗೆ ಆಸಕ್ತಿ ಬಂತು ನಿಮಗೆ? ಅಲ್ಲ, ನಾನು ಯಲ್ಲಾಪುರಕ್ಕೆ ಹೋಗಿದ್ದೆ, ಅಲ್ಲಿ ನನ್ನ ಒಬ್ಬರು ರಿಲೇಷನ್, ಅಲ್ಲಿ ತೋಟದಲ್ಲಿ ನೋಡಿದೆ, ಅವರು ಲೈನ್ ಸುತ್ತ ತೋಟದಲ್ಲಿ ಹಾಕಿದ್ದಾರೆ ಲವಂಗ, ಲವಂಗ ಮತ್ತು ಜಾಯಿಕಾಯಿ ಅಲ್ಲಿ ಆಗಿದೆ. ಮರ ಸ್ವಲ್ಪ ಎತ್ತರ ಹೋಗ್ತದೆ, ಅದು ನೆರಳಿಗಿಂತ ಹಾಕಿದ್ದಂತೆ, ಎರಡು ಅವರಿಗೆ ಲಾಭದಾಯಕ ಆಯ್ತು. ಅದು ಅದನ್ನು ನೋಡಿ ಈಗ ನಮ್ಮಲ್ಲಿ ಮಾಡುವ ಅಂತ ನನ್ನೊಂದು ಉದ್ದೇಶ ಅಷ್ಟೆ. ಅದು ಆಗ್ತದ ಸಕ್ಸಸ್ ಗೊತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದು ಹಾಗೆ ಮಾಡಿ ನೋಡುವ ಅಂತ. ಈಗ ನೇರವಾಗಿ ಅಡಿಕೆ ಆಗಲಿ ಅಥವಾ ಬೇರೆ ಉತ್ಪನ್ನ ಆಗಲಿ ನೀವು ಮಾರಾಟ ಮಾಡ್ತೀರಿ, ಏನಾದರೂ ಮೌಲ್ಯವರ್ಧನೆ ಅಂತಲ್ಲ ಅಥವಾ ಏನಾದರೂ ಅದನ್ನು ಪ್ಯಾಕ್ ಮಾಡುವಂಥದ್ದು ಅಂಥದ್ದು ಏನಾದ್ರು ಮಾಡ್ತೀರಾ ನೀವು? ಪ್ಯಾಕ್ ಮಾಡೋದಿಲ್ಲ, ಇಲ್ಲ, ಹಾಗೆ ನೇರವಾಗಿ ಮಾರಾಟ ಮಾಡ್ತೀರಿ. ಕೇಶವ ಪಡ್ಕೆಯವರೇ ಹೇಳಿ, ಈಗ ಯುವ ಕೃಷಿಕರಿಗೆ ನಿಮ್ಮ ಒಂದು ಸಂದೇಶ ಏನು? ನಮ್ಮ ಹಿರಿಯರು ಹೇಳುದು ಕೇಳಿದ್ದೇನೆ, ಕೃಷಿ ಅಂದ್ರೆ ಕೃಷಿ ಅವಲಂಬಿಸಿದವರಿಗೆ ಯಾವಾಗಲೂ ನಷ್ಟ ಆಗುದಿಲ್ಲ ಅಂತ. ಮತ್ತೊಂದು, ಈ ಅಡಿಕೆ ಒಣಗಿಸುವಾಗ ವಿಷಯ ಹೇಳಿದಿರಲ್ಲ, ಈ ಅಂಗಳದಲ್ಲಿ ಯಾಕೆ ಹಾಕೋದು ಅಂತ ಹೇಳಿದ್ರೆ, ಅದಕ್ಕೆ ನಾವು ಸಗಣಿ ಹಾಕಿ ಅದರ ಮೇಲೆ ಅಡಿಕೆಯನ್ನು ಹಾಕೋದು. ಹೌದು, ಹಾಗಾಗಿ ಅದರಿಂದ ಆ ಕಲರ್ ಕೂಡ ಒಳ್ಳೇದು ಬರ್ತದೆ ಅಡಿಕೆಗೆ ಸುಡಿಯುವಾಗ. ಮಾರುಕಟ್ಟೆಯಲ್ಲಿ ಅದಕ್ಕೆ ಹೆಚ್ಚಿನ ಇದು ಧಾರಣೆ ಸಿಗ್ತದೆ. ಹಾಗಾಗಿ ನಾವು ಎಂತ ಅಂತ, ಜಾನುವಾರುಗಳಿಲ್ಲದೆ ನಮಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಜಾನುವಾರು ಬೆಳಕೇ ಬೇಕು, ಜಾನುವಾರು ಇಲ್ಲದೆ ಕೃಷಿ ಮಾಡಲಿಕ್ಕೆ ಆಗುದಿಲ್ಲ. ಈಗ ಆಧುನಿಕ ಎಷ್ಟು ಮಾಡಿದ್ದು ಸಹ ಮೂಲ ಅದು ಬೇಕು, ಹೌದು, ನಾಲ್ಕು ಇದ್ರೆ ಅದು ಸರಿಯಾಗಿ ಮಾಡಲಿಕ್ಕೆ ಆಗ್ತದೆ. ನನ್ನ ಅಂದರೆ ದಯವಿಟ್ಟು ಎಲ್ಲರೂ ಕೃಷಿ ಕಡೆ ಹೆಚ್ಚಿನ ಗಮನ ಕೊಟ್ಟು, ಇವನ ಯುವಕರು ಸುಮ್ಮನೆ ತಿರುಗುತ್ತಾರೆ ಅತ್ತ ಇತ್ತ, ಅದರ ಬದಲಿಗೆ ಕೃಷಿಗೆ ಸ್ವಲ್ಪ ಪ್ರಾತಿನಿಧ್ಯ ಕೊಟ್ಟರೆ ನಮ್ಮ ದೇಶಕ್ಕೂ ನಮಗೂ ಎಲ್ಲರಿಗೂ ನಮಗೆ ಒಳ್ಳೇದು, ಇಡೀ ಕುಟುಂಬಕ್ಕೂ ಕೂಡ ಒಳ್ಳೇದು, ಮತ್ತು ಅವನ ಆರೋಗ್ಯ ಕೂಡ ಒಳ್ಳೇದಿರ್ತದೆ, ಹೌದು, ಕೆಲಸ ಮಾಡಿದ ಒಂದು. ಹಾಗಾಗಿ ಇನ್ನು ಮುಂದಿನ ಜಾಗದವರು ಕೃಷಿಯ ಬಗ್ಗೆ ಹೆಚ್ಚಿನ ಒಲವು ಕೊಡಬೇಕು ಅಂತೇಳಿ ನಾನು ಒಂದು ವಿನಂತಿ. ಆ ಕಿರಣ್ ಅವರು ಏನು ಹೇಳೋದಕ್ಕೆ ಬಯಸ್ತಾರೆ, ಯುವಕರು ಕೃಷಿಗೆ ಬರಬೇಕು ಅಂತ ನಿಮ್ಮ ತಂದೆಯವರು ಹೇಳ್ತಾ ಇದ್ದಾರೆ, ನಿಮ್ಮ ಅನುಭವ ಏನು ಹೇಳ್ತದೆ? ಅಲ್ಲ, ತಂದೆಯವರು ಹೇಳಿದ ಮಾತು ಸತ್ಯ ಅದು, ಯುವಕರು ಬಂದರೆ ಒಳ್ಳೆಯದು, ಯಾಕೆಂದರೆ ಕೃಷಿಯಲ್ಲಿ ತೊಡಗಿದರೆ ನಿಮಗೆ ಯೋಗ ಬೇಡ, ಹೌ, ಇದು ವಾಕಿಂಗ್ ಬೇಡ, ಬೆಳಿಗ್ಗೆ ಎದ್ದು ಹಾರೆ ಅಥವಾ ತೋಟಕ್ಕೆ ಒಂದು ರೌಂಡ್ ಬರು, ಒಂದು ಸುತ್ತು ಬಂದರೆ ಅದು ಒಳ್ಳೆಯ ವಿಷಯ. ಯಾಕೆಂದರೆ ಇಲ್ಲದಿದ್ರೆ ನಾವು ಸಿಟಿಯಲ್ಲಿದ್ದವರು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಬೇಕು. ಈ ತೋಟಕ್ಕೆ ಸುತ್ತು ಬರುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಗಿಡ ಮರಗಳ ಆರೋಗ್ಯದ ಕಡೆಯೂ ಕೂಡ ಗಮನ ಕೊಡಬಹುದು ಅಂತ. ನಾವು ತೋಟದಲ್ಲಿ ಎಷ್ಟು ಸುತ್ತಿದ್ದೇವೆ ಅಷ್ಟು ಅದಕ್ಕೆ ಆಮ್ಲಜನಕ ನಮಗೂ ಸಿಗ್ತದೆ, ಹೌದು, ಅದನ್ನು ನೋಡಿದಾಗೂ ಆಗ್ತದೆ, ಈಗ ಗಿಡ ಹೇಗುಂಟು, ನಿನ್ನೆ ನಾನು ನಟ್ಟಿದ್ದೇನೆ, ಇದು ಹೇಗೆ ಆಗಿದೆ ಇವತ್ತು, ಅದಕ್ಕೆ ವಾಕಿಂಗ್ ಆದಾಗ ಆಗ್ತದೆ, ಹೌದು, ತೋಟ ಸುತ್ತು ಬಂದಾಗೂ ಆಗ್ತದೆ, ಒಳ್ಳೆ ವಿಷಯ. ಹೌದು, ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಕೇಶವ ಪಡ್ಕೆಯವರೇ ಹಾಗೂ ಕಿರಣ್ ಪಡ್ಕೆಯವರೇ. ಕಾಡಿನ ಪಕ್ಕದಲ್ಲೇ ನಿಮ್ಮ ಕೃಷಿ ಜಮೀನಿದೆ, ಆದರೂ ಕೂಡ ಯಾವುದೇ ಕಾಡು ಪ್ರಾಣಿಗಳ ಹಾವಳಿ ಇಲ್ಲದೆ ನೀವು ಕೃಷಿಯನ್ನು ಮಾಡ್ತಾ ಇದ್ರಿ. ನಿಮ್ಮ ಕಳೆದ 15-50 ವರ್ಷಗಳ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಕೇಳುಗರೇ, ಇದುವರೆಗೆ ಬೆಳ್ತಂಗಡಿ ತಾಲೂಕು ಮಿತ್ತಬಾಗಿಲಿನ ಕಿರಣ್ ಕೆ ಫಡ್ಕೆ ಮತ್ತು ಕೇಶವ ಫಡ್ಕೆ ಅವರ ಜೊತೆಗೆ ಮಿಶ್ರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂಪಾಯಿ 15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ.

प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 52,500 ರೂಪಾಯಿಯಿಂದ 55,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 37,500 45,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 20,000 26,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 6,400 9,000, ತೆಂಗಿನಕಾಯಿ 1ನೇ ವರ್ಗ 1,000 16,000 20,000 ರೂಪಾಯಿ, 2ನೇ ವರ್ಗ 1,000 12,000 15,000, ಅಕ್ಕಿ ಸ್ಥಳೀಯ ಬೆಳ್ತಿಗೆ ಕ್ವಿಂಟಾಲಿಗೆ 2,850 2,950, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 3,050, ಐಆರ್ 8 ಕ್ವಿಂಟಾಲಿಗೆ 2,900 3,000 ರೂಪಾಯಿ, ಭತ್ತ ಕ್ವಿಂಟಾಲಿಗೆ 1,750 1,950 ರೂಪಾಯಿ, ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,300 4,400, ಕೆಂಪು ಕ್ವಿಂಟಾಲಿಗೆ 4,000 4,100, ಕಪ್ಪು ಕ್ವಿಂಟಾಲಿಗೆ 4,100 4,500, ಮೆಣಸು ಕ್ವಿಂಟಾಲಿಗೆ 28,000 33,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 38,000 49,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8,000 11,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 2,800, ಕದಳಿ ಕ್ವಿಂಟಾಲಿಗೆ 2,800 3,500, ಗಾಳಿ ಕ್ವಿಂಟಾಲಿಗೆ 2,000 2,800, ನೇಂದ್ರ ಕ್ವಿಂಟಾಲಿಗೆ 2,800 3,400 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಇದೀಗ ಕೇಳಿ ಭಕ್ತಿಗೀತೆ, ವಿದ್ಯಾಭೂಷಣ ಅವರು ಹಾಡಿರುವ ವಿಜಯದಾಸರ ಕೀರ್ತನೆ. ಜಯ ದುರ್ಗೇ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ಜಯ ದುರ್ಗೇ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ಜಯ ದುರ್ಗೇ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ಜಯ ದುರ್ಗೇ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ಮಹಿಷಮರ್ದಿನಿ ಅಹಿತ ಭಂಜನಿ ಸುಜನ ರಂಜನಿ ಪಾಲಯ ಮಾಷಮರ್ದಿನಿ ಅಹಿತ ಭಂಜನಿ ಸುಜನ ರಂಜನಿ ಪಾಲಯ ಮಾ ಮಹಿಷಮರ್ದಿನಿ ಅಹಿತ ಭಂಜನಿ ಸುಜನ ರಂಜನಿ ಪಾಲಯ ಮಾ ಜಯ ದುರ್ಗೇ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ಜಯ ದುರ್ಗೇ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ದುರ್ಗೇ ಮಂಗಳ ದುರ್ಗೇ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೇ ಮಂಗಳ ದುರ್ಗೇ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೇ ದುರ್ಗೇ ಮಂಗಳ ದುರ್ಗೇ ದುರ್ಗತಿ ಕೊಡದಿರು ವಿಜಯ ವಿಠಲ ಪ್ರಿಯೇ ಜಯ ದುರ್ಗೇ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ಜಯ ದುರ್ಗೇ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ಜಯ ಜಯ ಜಯ ಜಯ ಜಯ ದುರ್ಗೇ ವಿಜಯದಾಸರ ಕೀರ್ತನೆ ಕೇಳಿದಿರಿ. ಇದೀಗ ಆರ್ ಕೆ ಪದ್ಮನಾಭ ಅವರ ರಚನೆ ಹಾಡಿದ್ದಾರೆ ಎಂ ಪದ್ಮಶ್ರೀ ಹಾಗೂ ಎನ್ ಸೌಮ್ಯ. ಭಗವತ ಪಾಲಿಸಮ್ಮನಿ ಪರಮೇಶ್ವರಿ, ಪಾಲಿಸಮ್ಮನಿ ಪರಮೇಶ್ವರಿ, ಪಾಲಿಸಮ್ಮನಿ ಪರಮೇಶ್ವರಿ, ಪಾಲಿಸಮ್ಮ